ಈಗ ತೋಟದ ಬೆಳೆ ಅಂದ ತಕ್ಷಣ ಅದು ಒಂದೇ ಜಾಗದಲ್ಲಿ ಎರಡ್ ಮೂರ್ ಬೆಳೆ ಇರುತ್ತಲ್ಲ, ಅದನ್ನು ತೋರಿಸಬಹುದು ಅಂತಾರ ಅವರು. ಅಲ್ಲ ತೋರಿಸೋದು ನಮಗೆ ರಿಕಾರ್ಡ್ ಪಾಣಿ ಅಂದ ಪಾಣಿಲಿ ಕಮರ್ಷಿಯಲ್ ಬೆಳೆ ಬರ್ಬೇಕೀಗ ಬರುತ್ತೆ ಅಲ್ಲ ಬರುತ್ತೆ ಬರುತ್ತೆ ಅಲ್ಲ ಭತ್ತ ಅಂತ ಬರುತ್ತೆ ನಮಗೆ ಲಾಸ್ ಆಗುತ್ತೆ ಇಲ್ಲ ಅದು ಬದಲಾವಣೆ ಆಗುತ್ತೆ ಅದು ನೀವು ಅದು ದಾಖಲೆ ಮಾಡಿದ್ಮೇಲೆ ಮಾಡೋದು ಸಮೀಕ್ಷೆಯಲ್ಲಿ ಹೌದು ಅದು ನೀವು ಸಮೀಕ್ಷೆಯಲ್ಲಿ ಒಂದು ವೇಳೆ ಬೆಳೆ ಸಮೀಕ್ಷೆಯಿಂದ ಕೈ ಬಿಟ್ಟು ಹೋದಲ್ಲಿ ಸಮೀಕ್ಷೆಯಾಗದ ತಾಕುಗಳಿಗೆ ರೈತರು ಆಕ್ಷೇಪಣೆಯನ್ನು ಸಲ್ಲಿಸುವ ಮೂಲಕ ಬೆಳೆ ಮಾಹಿತಿನ ದಾಖಲಿಸ್ಕೋಬಹುದು. ಹೌದಾ ಮೇಡಮ್? ಹೌದು. ನೀವು ಆಕ್ಷೇಪಣೆ ಸಲ್ಲಿಸಿ. ನೀವು ಬೆಳೆದರ್ಶಕ್ ಆಪ್ ಡೌನ್ಲೋಡ್ ಮಾಡಬೇಕು ಗೂಗಲ್ ಪ್ಲೇ ಸ್ಟೋರ್ ಇಂದ. ನೀವೇ ಮಾಡಬಹುದು, ನೀವೇ ಮಾಡ್ಕೋಬಹುದು. ಮಾಡ್ಕೊಂಡು ವೀಕ್ಷಣೆ ಮಾಡಕ್ಕೆ ಅವಕಾಶ ಇದೆ. ಅದನ್ನ ನೋಡ್ಬಿಟ್ಟು ಸಪೋಸ್ ಬೇರೆ ಬೆಳೆ ಅವ್ರ ನಿಮ್ಗೆ ಬೇಕಾದಂತ ಬೆಳೆ ಅಲ್ಲಿ ಇಲ್ಲ ಅಂದ್ರೆ ಆಕ್ಷೇಪಣೆ ಸಲ್ಲಿಸಿ ತಾವು ಸರಿಪಡಿಸ್ಕೋಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ ಹೇಳಿ ಸರ್. ನಮಸ್ತೆ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ನಾನು ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾಗಿ ಮಾತಾಡ್ತೀನಿ. ಕೇಳಿ ಕೇಳಿ ಸರ್. ಇಸ್ಮಾಯಿಲ್ ಅವರು, ಪ್ರಶ್ನೆಗಳು ಏನಂದ್ರೆ ಸರ್, ತೋಟಗಾರಿಕೆ ಬೆಳೆ ಬಗ್ಗೆ ನಮ್ ಕೇಳೋದು. ಸಣ್ಣ ರೈತರು ಕೇಳಿದ್ರಿ ಲಾಸ್ಟ್ ವೀಕ್ ಕೇಳಿದ್ರಿ, ಪ್ರಶ್ನೆ ಕೇಳಿ. ಇಂಥವರು ಒಮ್ಮೆ ದಾಖಲಾತಿ ಅದು ಬೆಳೆ ಸಮೀಕ್ಷೆ ಆಗಿದ್ರಿ ಅಂತವರು ಪ್ರತಿ ವರ್ಷ ನಾವು ಮಾಡ್ಲೇಬೇಕಂತ. ಹೌದು, ಅದೇ ಪ್ರತಿ ವರ್ಷ ತೋಟಗಾರಿಕೆ ಬೆಳೆಗೆ ಮೂರು ವರ್ಷಕ್ಕೆ ಒಂದ್ಸಲ ದಾಖಲ್ ಮಾಡೋ ಅವಕಾಶ ಇದೆ. ಅದನ್ನ ಆತರ ಮಾಡ್ಕೋಬಹುದು. ಮೂರು ವರ್ಷಕ್ಕೆ ಒಂದ್ಸಲ ಸಾಕು. ಓಕೆ ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ಸರ್. ನಮಸ್ಕಾರ. ನಮಸ್ತೆ. ಹೆಸರಳ್ಳಿ ಸರ್. ಎಲ್ಲಿಂದ? ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಕೇಳಿ ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ ಸಂಕ್ಷಿಪ್ತವಾಗಿ. ಬಾಳೆ ಬೆಳೆಗೆ ಯಾವಾಗ ನಾವು ಸಮೀಕ್ಷೆ ಮಾಡೋದು ಸರ್? ಸಮೀಕ್ಷೆ ಅದು ಈ ಒಟ್ಟು ನಾಲ್ಕು ಸೀಸನ್ ಇದೆ ಅಂತ ಮೇಡಮ್ ಹೇಳಿದ್ರು. ಅದು ತಾವು ಯಾವ ತಮ್ಗೆ ಅದು ಹೇಳಿ ಮೇಡಮ್. ಯಾವ್ದಾದ್ರು ಒಂದ್ ಸೀಸನ್ ಅಲ್ಲಿ ಹಿಂಗಾರು ಹಂಗಾಮಿನಲ್ಲಿ ನೀವು ದಾಖಲೆ ಮಾಡ್ಕೋಬಹುದು ಸರ್. ಮುಂಗಾರ ಹಂಗಾಮಿನಲ್ಲಿ ನಮಗೆ ಬಾಳೆ ಬೆಳೆ ಬರ್ತದೆ ಸರ್ ಮೇಡಮ್. ಹೌದು, ಮುಂಗಾರ ಹಂಗಾಮ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಮಾಡ್ಬೇಕು. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ದಾಖಲೆ ಮಾಡ್ಕೊಳ್ಳಿ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮುಂದಿನ ಸಮೀಕ್ಷೆಗೆ ಆ ಪ್ಲಾಟ್ಸ್ ನ ಬ್ಲಾಕ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಪ್ರಶ್ನೆಗಳಿ ಸಂಕ್ಷಿಪ್ತವಾಗಿರ್ಲಿ. ಮೇಡಮ್ ಅವ್ರಿಗೆ ನಮಸ್ಕಾರ. ಬೆಳೆ ಸಮೀಕ್ಷೆ ಬಗ್ಗೆ ಕೇಳ್ತಾ ಇದ್ದೀನಿ. ಹೆಸರೇಳಿ, ಎಲ್ಲಿಂದ? ಮೈಸೂರು ತಾಲೂಕು ನರಸಿಂಹಪುರ, ಮೈಸೂರು ಜಿಲ್ಲೆ, ಮೈಸೂರು ಕಪ್ಪ ಹೋಗಿ ವೆಂಕಟೇಶ್ ಕೇಳಿ ಸರ್. ಇದು ಇವಾಗ ಇದು ಬೆಳೆ ಸಮೀಕ್ಷೆ ಮಾಡ್ತಿರಲ್ಲ, ತೋಟಗಾರಿಕೆ ಇಲಾಖೆಗೂ ಮತ್ತೆ ನಾವು ಏನೋ ಇದು FRD ನಂಬರ್ ಬರ್ತಿರ್ತೀವಲ್ಲ, ಇಲ್ಲ ಇಲ್ಲ ಇಲ್ಲ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮೇಲ್ವಿಚಾರಕರು ಅಂತ ಇರ್ತಾರೆ. ಆಮೇಲೆ FID ನಿಮ್ದೇನಿರುತ್ತೆ ಅದ್ FID ಅದೇ ಒಂದೇ ಇರುತ್ತೆ, ಅದು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ಫ್ರೂಟ್ಸ್ ಪೋರ್ಟಲ್ ಗೆ ಲಿಂಕ್ ಆಗಿರುತ್ತೆ, ಮತ್ತೆ ಅದೇನು ಬದಲಾವಣೆ ಮಾಡಕ್ಕೆ ಅವಕಾಶ ಇರಲ್ಲ. ಮೇಡಮ್ ಒಂದೇ ಮಾಹಿತಿ, ನಾವ್ ಏನ್ ಮಾಡಿದೀವಿ ಅಂದ್ರೆ ಸುತ್ತ ತೆಂಗಿನ ಸಸಿ ನೆಟ್ಬಿಟ್ಟಿದೀವಿ ಬಾರ್ಡ್ರಿಗೆ, ಅದು ತೋಟ ಅಂತ ಬರ್ಸ್ಬಿಡ್ತಾರೆ ಅವರು. ಮತ್ತೆ ನಾವ್ ಬೆಳೆ ಏನಾದ್ರು ಮಾರಕ್ ಹೋದಾಗ ಇದ್ ಮಾಡ್ತಾರೆ, ಅದಕ್ಕೆ ನಿಮ್ಮನ್ನ ಸಲಹೆ ಕೇಳ್ತ. ಮಧ್ಯದಲ್ಲಿ ಬೇರೆ ಬೆಳೆ ಬೆಳಿತೀರಾ? ಮಾಮೂಲಿ ಬೆಟ್ಟ ಕಬ್ಬು ಈ ತರ ಬೆಳಿತೀವಿ, ರಾಗಿ ಆತರ ಇದ್ದಾಗ ಆ ಹಂಗಾಮಿನಲ್ಲಿ ಸಮೀಕ್ಷೆ ಮಾಡಕ್ಕೆ ಅವಕಾಶ ಇರುತ್ತೆ, ನೀವ್ ಸಮೀಕ್ಷೆ ಮಾಡ್ಕೋಬಹುದು. ಅದಕ್ಕೆ ಮೇಡಮ್ ಇದು ಅವ್ರು ಏನ್ ಮಾಡ್ತಾರೆ, ತೋಟಗಾರಿಕೆ ಇಲಾಖೆಗೆ ಸೇರ್ಸ್ಕೊಳ್ಳಿ ಅಂತ ಇದ್ ಮಾಡ್ತಾರೆ, ಅದಕ್ಕೆ ನಿಮ್ಮನ್ನ ಮಾಹಿತಿ ಕೇಳ್ತಾರೆ. ಇಲ್ಲ, ಖಾಸಗಿ ನಿವಾಸಿಗಳು ಬಂದಾಗ ಅವರು ಸಮೀಕ್ಷೆ ಮಾಡ್ತಾರೆ, ಬಟ್ ಎಲ್ಲಾ ಬೆಳೆಗಳನ್ನ ಈ ತರ ಸಮೀಕ್ಷೆ ಮಾಡಕ್ಕೆ ಅವಕಾಶ ಇದೆ. ತೋಟಗಾರಿಕೆ ಬೆಳೆ ಆಗ್ಲಿ, ಕೃಷಿ ಬೆಳೆ ಆಗ್ಲಿ, ಬೇರೆ ಯಾವ ರೇಷ್ಮೆ ಬೆಳೆ ಆಗ್ಲಿ, ಇದನ್ನ ಮುಖಾಂತರ ದಾಖಲಿಸ್ಕೋಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೆಳಗರೆ, ಇದಾಗಿತ್ತು ಇವತ್ತಿನ ಬೆಳೆ ಸಮೀಕ್ಷೆ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗ ಬಾಂಧವರಿಗೆ, ರೈತರಿಗೆ ಧನ್ಯವಾದಗಳು. ಹಾಗೆ ಕರೆ ಮಾಡಿ ಪ್ರಶ್ನೆ ಕೇಳಿ ಉತ್ತರ ಪಡೆದಂತಹ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕಿ ಯೋಜನಾ ವಿಭಾಗ ಶ್ರೀಮತಿ ಅಂಬರ್ ಫರೀದ್ ಅವರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿ ಹೋಗೋಣ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಕೃಷಿ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಕಟಣೆ ಪೇಟೆ ಧರಣೆ ಮತ್ತು ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಯನ್ನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ರೈತ ಬಾಂಧವರೇ, 2025-26 ಸಾಲಿನಲ್ಲಿ ಭಾಗವಹಿಸುತ್ತಿರುವ ರೈತರು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ, ಬೆಳೆ ಪದ್ಧತಿಗಳು ಮತ್ತು ಬೆಳೆ ವೈವಿಧ್ಯೀಕರಣ ಹಾಗೂ ಸಾವಯವ ಕೃಷಿ, ಕೃಷಿ ಯಂತ್ರೋಪಕರಣ ಅಭಿವೃದ್ಧಿ, ನೀರಿನ ಸಮರ್ಥ ಬಳಕೆ, ಇನ್ನಿತರೆ ಯಾವುದಾದರೂ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಜಿಲ್ಲೆಯ ಆಸಕ್ತ ರೈತರಿಂದ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಹಾಗೂ ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ ಬೇಸಾಯ, ಹೈಟೆಕ್ ಹಸಿರುಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆ ಚಟುವಟಿಕೆಗಳ ಬಗ್ಗೆ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಆತ್ಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಮತ್ತು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ 5/7/2025 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಇಲ್ಲವೇ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಯೋಜನಾ ನಿರ್ದೇಶಕರು ಆತ್ಮ ದಾವಣಗೆರೆಯವರು ತಿಳಿಸಿರುತ್ತಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ವಹಿವಾಟು ಹೀಗಿತ್ತು. ರೈತ ಬಾಂಧವರೇ, ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತೆಂಗಿನಕಾಯಿ 1,000 ಕನಿಷ್ಠ 22,000 ರೂಪಾಯಿ ಬೆಲೆ ನಿಗದಿಯಾಗಿತ್ತು, ಗರಿಷ್ಠ 39,000. ಕೊಬ್ಬರಿ ಕನಿಷ್ಠ 20,000, ಗರಿಷ್ಠ ಕೂಡ 20,000. ಮಿಲ್ಲಿಂಗ್ ಕೊಬ್ಬರಿ 13,000-22,000 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಚಿಕ್ಕಮಗಳೂರು ಜಿಲ್ಲೆ ಹುರುಳಿಕಾಯಿ 2,892 ಕನಿಷ್ಠವಾದರೆ ಗರಿಷ್ಠ 3,092 ರೂಪಾಯಿ. ಆಲೂಗೆಡ್ಡೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,084 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ಚನ್ನಗಿರಿ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,350 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ನಿಗದಿಯಾಗಿತ್ತು. ತಿಪಟೂರು ಕೊಬ್ಬರಿ 22,600 ಕನಿಷ್ಠವಾದರೆ ಗರಿಷ್ಠ 24,211 ರೂಪಾಯಿ. ಶಿವಮೊಗ್ಗ ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಹುರುಳಿಕಾಯಿ 4,000 ಕನಿಷ್ಠವಾದರೆ ಗರಿಷ್ಠ 5,000 ರೂಪಾಯಿ. ಧನಿಯಾ ಬೀಜ ಪ್ರತಿ ಕ್ವಿಂಟಾಲ್ಗೆ 9,100 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 12,000 ರೂಪಾಯಿ. ನುಗ್ಗೆಕಾಯಿ 6,800 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠವಾದರೆ 7,000 ರೂಪಾಯಿ ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಅಡಕೆ ಸರಕು ಅಡಕೆ 62,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠವಾದರೆ ಗರಿಷ್ಠ 93,540 ರೂಪಾಯಿ. ಬೆಟ್ಟೆ ಅಡಕೆ ಕನಿಷ್ಠ 50,009 ರೂಪಾಯಿ, ಗರಿಷ್ಠ 58,619 ರೂಪಾಯಿ. ರಾಶಿ ಇಡಿ ಅಡಕೆ ಕನಿಷ್ಠ 47,009 ರೂಪಾಯಿ, ಗರಿಷ್ಠ 57,599 ರೂಪಾಯಿ. ಗೊರಬಲು ಅಡಿಕೆ ಕನಿಷ್ಠ 17,009 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಗರಿಷ್ಠ 30,589 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಕೇಳೋಣ. ಕೆಆರ್ಎಸ್ ಇಂದಿನ ನೀರಿನ ಮಟ್ಟ 113.25 ಅಡಿ. ಹಾರಂಗಿ ಇಂದಿನ ನೀರಿನ ಮಟ್ಟ 2,849.22 ಅಡಿ. ಕಬಿನಿ ಜಲಾಶಯದ ಇಂದಿನ ನೀರಿನ ಮಟ್ಟ 2,280.90 ಅಡಿ. ಹೇಮಾವತಿ ಜಲಾಶಯದ ಇಂದಿನ ನೀರಿನ ಮಟ್ಟ 2,911.35 ಅಡಿ. ಲಿಂಗನಮಕ್ಕಿ ಜಲಾಶಯದ ಇಂದಿನ ನೀರಿನ ಮಟ್ಟ 1,701.00 ಅಡಿ. ಸೂಪಾ ಜಲಾಶಯದ ಇಂದಿನ ನೀರಿನ ಮಟ್ಟ 530.95 ಅಡಿ. ಮಾಣಿ ಜಲಾಶಯದ ಇಂದಿನ ನೀರಿನ ಮಟ್ಟ 579.96 ಅಡಿ. ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ 1,606.09 ಅಡಿ. ಮಲಪ್ರಭಾ ಜಲಾಶಯದ ಇಂದಿನ ನೀರಿನ ಮಟ್ಟ 2,053